ಮಾಡ್ಕೊಂಡು ಏನು ಗೊತ್ತಾಗಕ್ಕಿಲ್ಲ ಅಂತಂದ್ರೆ ಎಲ್ಲಾನು ಹುಡುಕ್ತಾನೆಲ್ಲ ಮೈ ಮುರ್ಕ ದುಡಿಯೋದು ಇವನು ಬಣ್ಣ ಹಚ್ಕೊಂಡು ಪಿಕ್ಚರ್ ಮಾಡಕ್ ಹೋಗಿದ್ದಾನೆ. ಕಾಮಲವಾ, ಈ ನಾಟಕ ಗಿಟ್ಕ ಮಾಡ್ತೀನಲ್ಲ ನಾನು, ಆಮೇಲೆ ನಾಟಕ ನೋಡಕ್ಕೆ ಊರೂರ್ ಮೇಲೆ ಹೋಯ್ತೀನಲ್ವಾ, ಅದು ಹುಚ್ಚು ಅಂತ ನೀನೇ ಅಂದ್ಬಿಟ್ಟಿದ್ಯಲ್ಲ. ಮಾತೇರ್ ನಾಟಕಕಾರ ನಾಟಕಕಾರ ಅಂತ ಸುಬ್ಬಣ್ಣ, ಅದಕ್ಕೆ ಬರೀ ನಾಟಕವೇ ಏನು, ನನ್ಗೆ ಪರಿಚಯ ಇರೋರು ಒಬ್ರು ಅವರೇ ಬಾ ಅಂದ್ಬಿಟ್ಟು ನನ್ನ ಸ್ನೇಹಿತ ಒಬ್ಬ ನಮ್ಗೆ ಗೊತ್ತಿರೋರು ಕರ್ಕೋದ ಕರ್ಕೋದಕ್ಕೋ ಶೂಟಿಂಗ್ ಅಂದ್ಬಿಟ್ಟು ಪಟ್ನು ಕೊಟ್ಟೋಗಿದ್ದ ಪಿಕ್ಚರ್ ಅಲ್ಲಿ ನಿನಗೊಂದು ಪಾತ್ರ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಟದ. ಸರಿ ನಾನು ಇನ್ ಕೇಳ್ಬೇಕಾ ನಾಟಕ ಇನ್ ಎಲ್ಲ ನೋಡ್ತಾರೆ ನನ್ ಮುಖವ ಪಿಕ್ಚರ್ ಅಲ್ಲಿ ಅಂದ್ಬಿಟ್ಟು ಆಸೆಯಿಂದ ಓದಿಕವಾ ಹೇಳಿಲ್ಲ. ರಾಜಣ್ಣನಿಗೆ ನಮ್ಮ ಅಣ್ಣನ ಮನೆಗೆ ಹೋಯ್ತೀನಿ ಹೊಸಿ ಕೆಲಸ ಅದೇ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟಿದಿ. ಅಯ್ಯ ಹೋದ್ನ ಅಲ್ಲಿ ಶೂಟಿಂಗ್ ನಡೀತಿತ್ತು, ನಡೀತಿರುವಾಗ ಏನ್ ಮಾಡಿದ್ರು ಸಾ ಇವರೇ ಹೇಳಿದ್ನಲ್ಲ ಸಾ ಹಂಗೆ ಹಿಂಗೆ ಅಂತ ನನ್ನ ಪರಿಚಯ ಮಾಡಿಕೊಟ್ರು. ಆಯ್ತು ಕಣ್ರಿ ಈಗ ಒಂದ್ ಕೆಲಸ ಬಾಯ್ಲೆ ಅಂದ್ಬಿಟ್ಟು ಆ ಮೇಕಪ್ ಮ್ಯಾನ್ ಇರ್ತಾರಲ್ಲ ಅವ್ರ ಕೂಗಿದ್ರು ಬಣ್ಣಾಚವ್ರ ಇವ್ರಿಗೆ ಮೇಕಪ್ ಮಾಡು ಅಂತ ಅಂದ್ರು. ಅದ್ಯಾವ ಪಾತ್ರ ಕಂಡ? ಅದ್ಯಾವ್ದೋ ಒಂದ್ ಮೀಟಿಂಗ್ ಅಂತೆ, ಆ ಮೀಟಿಂಗ್ ಅಲ್ಲಿ ನಾನು ಕೂತ್ಕಾ ಇರ್ಬೇಕಂತೆ. ಸೂಟು ಬುಟ್ಟು ಎಲ್ಲ ಏರ್ಸ್ಬಿಟ್ಟು ನಾ ಕೂತ್ಕೋಬೇಕಂತೆ. ಹೇಳಿದ ತಕ್ಷಣ ನನಗೆ ಮೇಕಪ್ ಮಾಡ್ಬಿಟ್ರು, ಮುಚ್ಚಿಬಿಟ್ಟು ಒಂದ್ ಗ್ಲಾಸ್ ನೀರ್ ಇಟ್ಟಿರ್ತಾರೆ, ನೋಡ್ತಾ ಇರೋದು ಹಿಂಗ್ ಆ ಕಡೆ ನೋಡೋದು ಈ ಕಡೆ ಅದೇನ ಆಮೇಲೆ ಹೇಳ್ತೀನಿ ಸುಮ್ನೆ ರೋಸಿ ಕತೆ ಕೇಳ್ಕೋ ಅನ್ನಂಗಿಲ್ಲ, ಒಂದು ಅನ್ನಂಗಿಲ್ಲ ಕತೆ ಕೇಳ್ಕೋ ಹೆಂಗದೆ ಅಂದ್ಬಿಟ್ಟು ಮೇಕಪ್ ಮಾಡ್ಬಿಟ್ರಕವ ನನ್ಗೆ ಏನ ತಕ್ಕ ಒಳ್ಳೆ ಆಫೀಸರ್ ತರ AS ಆಫೀಸರ್ ತರ ಆಗ್ಬಿಟ್ಟಿ ಪಂಚ ಗಿಂಚ ಎಲ್ಲ ಬಿಚ್ಚಾಕ್ಬಿಟ್ಟು ಪ್ಯಾಂಟು ಶೂಟು ಟೈ ಎಲ್ಲ ಕಟ್ಬಿಟ್ರಕವ ಕಟ್ಬಿಟ್ಟು ಅದಕ್ಕೆ ತಲೆಗೆಲ್ಲ ನೀಟಾಗಿ ಇದು ಮಾಡ್ಬಿಟ್ಟು ಮೇಕಪ್ ಮಾಡ್ಬಿಟ್ರು. ಏನ ನನ್ ಮುಖ ನೋಡಕ್ ಆನಂದ ನನಗೆ ಅಲ್ವೋ ಅಂತ. ಆ ಮೇಕಪ್ ಅಂದ್ರೆ ಬಂದ್ಬಿಟ್ಟು ಕನ್ನಡಿ ಹಿಡ್ತು, ಮುಂದಗಡೆ ಕನ್ನಡಿ ಹಿಡ್ದ ನೋಡ್ತೀನಿ ನಾನೇ ಅಲ್ಲ ಏನೇ ಹಿಂಗ ಹುಟ್ಟಿದೀನಿ ನಾನು ಬಲೆ ಬಲೆ ಅನ್ಕಂಡು ನನಗೆ ನಾನು ಬೇನ ನಾನೇ ತಡ್ಕೊಬಿಟ್ಟು ಕೂತ್ಕಂಡ ಅವ್ರು ಹೇಳಿದ್ರು ಹಿಂಗೆ ಕೂತ್ಕೊ ಅಂದ್ಬಿಟ್ಟು ಆ ಕಡೆ ಶೂಟಿಂಗ್ ನಡೀತಿತ್ತಲ್ಲ ಆ ಬರೋವ್ರಿಗೆ ಇಲ್ಲಿ ಕೂತಿರಿ ಅಂದ್ಬಿಟ್ಟು ನನ್ನ ಪಕ್ಕದಲ್ಲಿ ಒಂದು 4-5 ಜನ ಕೂತಿದ್ರು ಹಿಂಗೆ ಮೇಕಪ್ ಮಾಡಿಸ್ಕೊಂಡು ಮೇಕಪ್ ಮಾಡಿಸ್ಕ ಅವರು ಕೂತಿದ್ರು ಪಾಪ. ನಾನು ಹೋಗಿ ಕೂತ್ಕೊಂಡು ಅಮ್ಮ ಎಷ್ಟ ಬೆಳಿಗ್ಗೆ ಒಂದು 11 ಗಂಟೆಗೆ ಶುರು ಆಯ್ತು ಕವ ನಾವು ಮೇಕಪ್ ಮಾಡ್ಕೊಕ್ ಕೂತ್ಕೊಂಡದ್ದು, 1 ಗಂಟೆ ಆಯ್ತು ನಮ್ಮ ಕಡೆಗೆ ಬರ್ನಿಲ್ಲ, 2 ಗಂಟೆ ಆಯ್ತು ಕ್ಯಾಮ್ರಾ ನಮ್ಮ ಕಡೆಗೆ ಬರ್ನೇ ಇಲ್ಲ, 4 ಗಂಟೆ ಆಯ್ತು, 5 ಗಂಟೆ ಆಯ್ತು ಕವ, ಎಲ್ರು ಹೇಳ್ರಿ ಮೇಲೆ ಕೇಳ್ರಿ ಮೇಲೆ ಕೇಳ್ರಿ ಅಂದ್ರು. ಸರ್ ನಮ್ಗೆ ಈ ಶೂಟಿಂಗ್ ಬಂದ್ರಿ ಬರ್ಲೇ ಇಲ್ವಲ್ಲ ಸರ್ ಕ್ಯಾಮ್ರಾ ತೆಗಿಲೇ ಇಲ್ವಲ್ಲ, ಇವತ್ತು ಮುಗಿತು ಕಣ್ರಿ ಇದು ಸಾಧ್ಯ ಆದ್ರೆ ನಾಳೆ ಕರಿತೀವಿ ಹೋಗಿ ಲಾ ಮೇಕಪ್ ಮೇನು ಬಿಚ್ಚಾ ಕೂಡ ಡ್ರೆಸ್ ಎಲ್ಲ ಅಂತಂದ್ರು. ಹಾಕಿ ಪ್ಯಾಂಟು ಶೂಟು ಬೂಟು ಎಲ್ಲಾನು ಬಿಚ್ಕೊಬಿಟ್ರು ಕವ. ಅಲ್ಲ ಮತ್ತೆ ಹೊಟ್ಟೆ ಕೊಟ್ರ ಇಲ್ವಾ? ಏನು ಇಲ್ಲ, ಅದೇನೋ ಮಧ್ಯದಲ್ಲಿ ಒಂಚೂರು ಟೀನೋ ಕಾಫಿನೋ ಕೊಟ್ರು ಕವ ಅಷ್ಟೇ, ಟೀ ಇರ್ಬೇಕು ಬೇಕಣ್ಣ ನಿಂಗೆ. ಆಮೇಲೆ ಇನ್ನ ಇನ್ನೇನೋ ಮಾಡೋದು ಕರ್ಕ ಹೋಗಿದ್ದವನಿಗೆ ಇದೇನಪ್ಪ ಹಿಂಗ್ ಮಾಡ್ಬಿಟ್ಟಲ್ಲ ನೀನು ಅಂತ ಅಂದೆ. ಏ ಶೂಟಿಂಗ್ ಅಂದ್ರೆ ಹಿಂಗೇಕಪ್ಪ ಇವತ್ತು ಆಗ್ಬೇಕು ಅಂದ್ರೆ ಆಗಕ್ಕಿಲ್ಲ ಹಂಗೆ. ವಾಪಸ್ ಬರಕ ನೀನ್ ರೇಷ್ಮೆ ಪಂಚ ವಾಪಸ್ ಕೊಟ್ರಿ ಇಲ್ವಾ? ಅದು ಮಾಮೂಲಿ ಅದು ಆದ್ಮಡಿ ಕೈ ಮಾಡ್ಯಾರ ಅವರು. ಮಾರನೇ ದಿನ ಹೋಗ್ಲಿಲ್ವಾ? ತಿರ್ಗ ಹಂಗೆ ಕೂರಿಸ್ಬಿಟ್ಟು ಹೇಳಿಸ್ಬಿಟ್ರಿ ಏನ್ ಮಾಡೋದು, ಏನು ಶೂಟಿಂಗ್ ಮಾಡದೆ ನೋಡು ಹೊಟ್ಟೆಗೂ ಕೊಡದೆ ಬೆಳಗ್ಗೆಯಿಂದ ಸರಿಯಾಯ್ತು ಪಾಪ ಅನ್ನೋ ಇಲ್ಲ ಮೈ ಮೂರ್ಕ ದುಡಿತೀನಿ ನಂಗೋಸಿ ಸಹಾಯಾಗಿಯೇ ಮಾಡದ್ ಬಿಟ್ಬಿಟ್ಟು ಇವ ಬಣ್ಣ ಹಚ್ಕೊಳಕ್ ಹೋಗೋಣ. ನೋಡು ಅವತ್ತೆಲ್ಲ ನಿನ್ ಜಮೀನಲ್ಲಿ ನೀನ್ ದುಡ್ದಿದ್ರೆ ಉಪಯೋಗ ಯಾರಿಗಾಗದು? ಹಂಗುವೆ ನಮ್ಮ ಸ್ನೇಹಿತ ಹೇಳ್ದ ನೆಕ್ಸ್ಟ್ ಬರುವಾಗ ರಾಜಣ್ಣು ಕಮಲಮ್ಮನು ಬೇಕಾದ್ರೆ ಕರ್ಕ ಬಂದ್ಬಿಡು ಅಂತಂದ್ರೆ ಕೂರಿಸ್ಬಿಡವ ನಾವಿಲ್ಲಿಂದಲೇ ಕೈ ಮುಗಿತೀವಿ. ಸಾಕಾಗ್ಬಿಡ್ತಕ್ಕ ಒಂದ್ ದಿನಕ್ಕೆ ಶೂಟಿಂಗ್ ಎಲ್ಲ ಕಣಪ್ಪ ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಪಟ್ನಕ್ ಹೋದವನು ಅಲ್ಲೊಂದು ಯೋಜನೆ ಬಗ್ಗೆ ಹೇಳ್ತಾ ಇದ್ರು ಬಿಡಿ ನಾವು ಮಾಡ್ಕೊಳವ ನಮ್ಮೂರಲ್ಲಿ ಹೋಗಿ ಜನ ಇದಾರೆ ಇದಕ್ಕೆಲ್ಲ ಯೋಜನೆಗೆ ನಾವು ಸೇರ್ಕೋತೀವಿ ಅಂದ್ರೆ ಇವನ್ ನೋಡಿದ್ರೆ ಬಣ್ಣ ಹಚ್ಕೊಂಡು ಅಲ್ಲಿ ಇಲ್ಲಿ ಶೂಟಿಂಗ್ ಅಂತ ಕೂತವನೆ ಈ ರಾಜಣ್ಣ ಒಬ್ಬನೇ ನೀಸಕ್ಕೆ ಕಷ್ಟ ಆಯ್ತದೆ ಇನ್ ನಾನು ಕಮಲಕ್ಕ ಇಬ್ರ ಯೋಜನೆ ಏನ್ ಮಾಡೋದು ಕಷ್ಟ ಕಷ್ಟ ಅವತ್ತಿಗೆ ಡಿಸೈಡ್ ಮಾಡ್ಕೊಬಿಟ್ಟಿ ಕನ್ಬಿಡಪ್ಪ ತಿರ್ಗಾ ಯಾರು ಹೋದರು ದುಡ್ಡು ಕೊಟ್ರು ಹೋಗಿಲ್ಲ ದುಡ್ಡು ಇಲ್ಲಕಪ್ಪ ಏನೋ ಹೊಸಿ ಖರ್ಚು ಪರ್ಚಿ ಕೊಡ್ತಾರೆ ಅಂತಂದ್ರೆ ನಾ ತಕ್ ಹೋಗಿದ್ನಲ್ಲ ಅದೇ ಖರ್ಚು ನನ್ ಖರ್ಚೆ ಅಷ್ಟೇ ಸುಮ್ನೆ ಬಸ್ ಟಿಕೆಟ್ ಎಲ್ಲ ಖಾಲಿ ಆಗೋಯ್ತಕ್ಕವ ಅಯ್ಯೋ ಸಾಕಾಗ ಆಗೋಯ್ತು ನನಗೆ, ಜೇಬೆಲ್ಲ ಖಾಲಿ ಆಯ್ತು ಅಂದ್ರೆ ನೀನ್ ಜಾಸ್ತಿ ತಗೊಂಡೋಗ್ಲಿಕ್ಕೆ ಬಿಡು. ಅಲ್ಲ ಈ ತಕ ಹೋಗಿದ್ದೆಲ್ಲ ಮುಗ್ದೈತಲ್ಲ. ಅದೇ ನೀ ತಗೊಂಡೋಗಿದ್ದೆ ವಸಿ, ವಸಿ ಬರುವಾಗ ಚಾರ್ಜ ನನ್ ಕರ್ಕೋಗಿದ್ನಲ್ಲ ಅವನ ಹಾಕೊಂಡವ ಅಲ್ ಕಣ ಚಾರ್ಜ್ ಹಾಕೊಂಡು ಹೋಗಿದ್ಯಾ ಅಲ್ಲಿ ಹೋಗಿ ಸುಮ್ಮನ್ ಕುಂತಿದ್ಯಾ ಹಂಗ ದುಡ್ಡೆಲ್ಲ ಹೋಯ್ತು ಅಂತ. ಯಾವ ದುಡ್ಡ ನೀ ತಗೊಂಡೋಗಿದ್ದಲ್ಲ ಖರ್ಚಿಗೆ, ಹೋಯ್ತಾನೆ ಖರ್ಚು ಮಾಡ್ಕೋಗಿದ ಖುಷಿ ಖುಷಿಯಾಗಿ ಅಂದ್ರೆ ಪಾತ್ರ ಸಿಕ್ಬಿಟ್ಟು ಆ ಕಡೆಯಿಂದ ಕಮಲವ್ವ ಹೆಂಗುವೆ ದುಡ್ಡು ಇವ್ನು ಹೇಳಿದ್ದ ಕರ್ಕೋಗಿದವ ಏಯ್ ದುಡ್ಡು ಕೊಡ್ತಾರ ಕಣ ಬಾರ ಅಂದ್ಬಿಟ್ಟು, ದುಡ್ಡು ಕೊಡ್ತಾರಲ್ಲ ಅಂದ್ಬಿಟ್ಟು ನನ್ನ ಹತ್ರ ಇತ್ತಲ್ಲ ಮೊದ್ಲೇ ಜೇಬ್ಗೆ ಹಾಕೊಂಡಿದ್ದಲ್ಲ ಮುಕ್ಕಾಲ್ ಭಾಗ ಖರ್ಚು ಮಾಡ್ಬಿಟ್ಟಿದ್ದೀನಿ ನಾನು, ಅಲ್ಲಿ ಕೊಡ್ತಾರಲ್ಲ ಚೆನ್ನಾಗಿ ಕಾಣ್ಬೇಕು ಅನ್ಬಿಟ್ಟು ಒಣ ದ್ರಾಕ್ಷಿ ಖರ್ಜೂರ ಗೋಡಂಬಿ ದ್ರಾಕ್ಷಿ ಎಲ್ಲ ತಿನ್ಕೊಂಡೋಗಿದ್ದೆ ಅನ್ಸುತ್ತೆ. ಹೂಂಕಪ್ಪ ಅಲ್ಲ ಕಣಪ್ಪ ಬರೋನ್ ಬಂದೆ, ಅದೇನೋ ಮೇಕಪ್ ಎಲ್ಲ ಮಾಡಿದ್ರು ಅಂದ್ರಲ್ಲ ಹಂಗೆ ಬಂದ್ ಮಕಾರು ತೋರಿಸಿದ್ರೆ ಅಂತಿದ್ವ. ಅಲ್ಲ ನಿಜವಾಗ್ಲು ಶೂಟಿಂಗ್ ಏನಾದ್ರು ತಕಬಿಟ್ಟಿದ್ರೆ ಅಂತ ನಮ್ ಸೀನಾ ಹಂಗೆ ಬರುವ ಹಂಗೆ ಬರುವೆ, ಆದ್ರೆ ಶೂಟು ಬೂಟ್ ಇರ್ತಿರ್ಲಿಲ್ಲ, ಮಾಮೂಲಿ ರೇಷ್ಮೆ ಶರ್ಟು ಜುಬ್ಬಾ ಪಂಚೆ ಅವು ಮಾತ್ರ ಇರೋದು, ಮೇಕಪ್ ಮಾತ್ರ ಹಂಗೆ ಉಳಿಸ್ಕೊ ಬರುವೆ. ನೀವು ಕೇಳಿದ್ರೆ ಹೇಳ್ಬೇಕಲ್ಲಪ್ಪ, ಏನಾರು ಪಿಕ್ಚರ್ ಲಿ ಪಾತ್ರ ಮಾಡ್ಬಿಟ್ಟು ಅದು ಥಿಯೇಟರ್ ಬಂದ್ಬಿಟ್ಟು ಏನಾರು ನಾವೇನಾರು ನೋಡ್ಬಿಟ್ಟಿದ್ರೆ ಇಲ್ಲಿರ್ತಿರ್ಲಿಲ್ಲ, ಭೂಮಿ ಮೇಲೆ ಇರ್ತಿರ್ಲಿಲ್ಲ, ತೆಂಗಿನ ಮರ ಹತ್ ಕೂತ್ಕೊಬಿಡೋ ಇಲ್ಲ ಸ್ಕ್ರೀನ್ ಮೇಲೆ ಇರ್ತಿದ್ದಕ್ಕಪ್ಪ. ಈಗ ತೆಂಗಿನ ಮರ ಹತ್ ಕೂತ್ಕೊಳ್ಳೋದು ಇವನ್ಗೆ ಆಯ್ತದೇನಪ್ಪ, ಹತ್ತಿ ಇಳಿದ ಮಾಡೋ ನೀನು ಅಂದ್ರೆ ಸುಬ್ಬಣ್ಣ ನಾ ಹೇಳದ್ದು ತೆಂಗಿನ ಮರ ಎತ್ತರಕ್ಕೆ ಗ್ರೇಡ್ ಹಂಗ್ ಬಂದ್ಬಿಡೋದು ಅಂತ ಆಗಿದೆಲ್ಲ ಒಳ್ಳೇದೇ ಆಯ್ತು ಬಿಡು, ನಾನು ಊರಿಗೆ ಸಾರಿಸ್ಬಿಡ್ಬೆ ನಾನು ಇಂಥ ಪಿಕ್ಚರ್ ಅಲ್ಲಿ ಮಾಡಿವ್ನಿ ಇಂಥ ಸೀನ್ ಅಲ್ಲಿ ದಯವಿಟ್ಟು ನಮ್ಮ ಊರಿನ ಜನರೆಲ್ಲ ದಯವಿಟ್ಟು ವೀಕ್ಷಣೆ ಮಾಡ್ಬಿಟ್ಟು ನೋಡ್ಬಿಟ್ಟು ಅದು ಏನು ಎತ್ತ ಅಂದ್ಬಿಟ್ಟು ನನ್ಗೆ ಹೇಳ್ಬೇಕು ಅಂದ್ಬಿಟ್ಟು ಡಂಗುರ ಸಾರಿಸ್ಬಿಡು. ಈಗ ಕೆಲಸ ಮಾಡೋದ್ ಬಿಟ್ಬಿಟ್ಟು ನಿನ್ ಪಿಕ್ಚರ್ ನೋಡಕ್ ಬಂದಿರೋ ಲೈಟ್ ಆಗಿ ಉಪಹಾರ ವ್ಯವಸ್ಥೆ ಮಾಡ್ಬಿಡುವ ನಾವು. ಈಗ ಕಮಲಕ್ಕನ್ ಮನೇಲೇ ಬೇಕಾದ್ರೆ ವ್ಯವಸ್ಥೆ ಹೆಂಗೆ ಅಂದ್ರೆ ಯಾರೊಬ್ರು ಹೇಳ್ತಾ ಇದ್ರು ನಾನು ಪಾರ್ಟ್ ಮಾಡಿವಿನಿ ಅಂದಾಗ ಯಾವ್ದಪ್ಪ ಸಿನಿಮಾ ಯಾವ್ದಪ್ಪ ನಾಟಕ ಅಂದ್ರೆ ಸಂಪೂರ್ಣ ರಾಮಾಯಣ ನಾ ಪಾರ್ಟ್ ಅದೇ ಬನ್ನಿ ಅಂತ ಹೇಳಿದ್ರು. ಇವರು ಹೋಗಿ ಮುಂದ್ಗಡೆ ಕೂತ್ಕೊಂಡ್ರು ಬತ್ತದೆ ಅಂದ್ರೆ ಕೊನೆಗೂ ಬರ್ಲಿಲ್ಲ. ಆಮೇಲೆ ಕೇಳಿದ್ರು ಅಲ್ಲ ಕಣಪ್ಪ ಎಲ್ಲಪ್ಪ ನಿನ್ ಪಾತ್ರನೇ ಬಲಿಲ್ವಲ್ಲ ಅಂದ್ರೆ ಯಾಕೆ ಸುಗ್ರೀವನ್ ಸೈನ್ಯದಲ್ಲಿ ನಾನು ಇದ್ನಲ್ಲ ಅಲ್ಲಂತ. ಸೈನಿಕರು ಇರ್ತಾರಲ್ಲಪ್ಪ ಲಕ್ಷಾಂತರ ಮಂದಿ ಅವ್ರ ಜೊತೆ ಇವನು ಒಬ್ಬ ಯಾರ್ದೇಳು ಸೈನಿಕ ಸುಗ್ರೀವ ಸುಗ್ರೀವ ಓ ಗೊತ್ತಾಯ್ತು ಒಳ್ಳೆ ಕಾಸ್ಟ್ಯೂಮೆ ಅದು ಒಳ್ಳೆ ಪಾತ್ರ ವಾನರ ಮುಖ ಮಾಡಿದ್ದಕ್ಕೆ ಯಾರು ಅಂತಾನೆ ಗೊತ್ತಾಗಿಲ್ಲ ಪಾಪ ಹಂಗೆ. ಅದೇ ತರ ಇನ್ನೊಂದೇ ಅಲ್ಲ ಇದೊಂದು ಕೇಳಿವ್ರಿ ನಾನು ಶೂಟಿಂಗ್ ಹುಚ್ಚು ನನ್ನಂಗೆ ಒಬ್ಬನಿಗೆ ಸರಿ ಆಯ್ತು ಬಪ್ಪ ಅಂದ್ಬಿಟ್ಟು ಕರ್ಕೊಂಡೋಗಿ ಶೂಟಿಂಗು. ಮೊದಲನೇ ಸೀನ್ ಏನು ಅಂತಂದ್ರೆ ಇವ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೋಗ್ಬಿಟ್ಟಿರ್ತಾನೆ ಡೆಡ್ ಬಾಡಿ ಮುಖ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ ವೈಟ್ ದ ಬಟ್ಟೆಲಿ ಮೊದಲನೇ ದೃಶ್ಯ ಆದಂತೆ ಅಷ್ಟೇ ಯಾರಿಗೋ ಯಾರು ಗೊತ್ತಾಗ ಯಾರು ಗೊತ್ತಾದ್ದು ಇವನ್ನ ಹೇಳ್ಕೋಬೇಕು ಇವನ್ನ ಪ್ಯಾಕ್ ಮಾಡ್ಬಿಟ್ಟವ್ರೆ ಬಟ್ಟೆಲ್ ಸುತ್ತ ಬಿಟ್ಟವ್ರೆ ಮುಖವೇ ಕಾಣ್ತಾ ಇಲ್ಲ ಮೊದಲನೇ ಸೀಲ್ ಮುಗ್ದೋಯ್ತು. ಯಾರು ಏನಂತ ಯಾರು ಅಂತ ಕಂಡಿಡಿಯದ್ ನಾವು ಅವನು ನಿನ್ನಂಗೆ ಕೆಂಬ ಸತ್ಕೊಂಡು ಹೋಗಿದ್ನೇನ ಆಯ್ತು ಬಿಡು. ಸಿನಿಮಾ ಇದ್ರದ್ದು ವಿಷಯಗಳು ಕೇಳಿದ್ರೆ ಒಂದೊಂದು ನಗು ಬರ್ತದೆ ಕವ ಅಲ್ಲ ಕಣಪ್ಪ ಒಳ್ಳೇದು ಅದೇ ಇಲ್ಲ ಅಂತ ಅಲ್ಲ ಆತರ ಆಯ್ತದೆ ಒಂದು ಬಹಳ ತಮಾಷೆ ಇರ್ತದೆ. ಹೇಳಪ್ಪ ಅದೇನೋ ಹೇಳಕ್ ಬಂದೆ ಕಣಪ್ಪ ಈಗ ನೀನು ಊರಲ್ಲಿ ಉಳಿಯೋಣ ಪುನಃ ಕೆಂಬ ಸತ್ಕೊಂಡು ಹೋಗ ಇಲ್ಲ ಕಣ ಹೇಳು ಇಲ್ಲ ಕಣ ಹೇಳು ಅದೇನೋ ಹೇಳ್ತಿದ್ದಿಲ್ಲ ನೀನ್ ಹೇಳು ಅವಂದಿದ್ದೇ ಅಂತಾನೆ ಮುಂದಾರ ಪುನಃ ಹತ್ಕೋ ಹೋಯ್ತಾನೆ ಅವನು. ಈಗ ಏನ್ ಮಾಡೋರೆ ಪ್ರಧಾನ ಮಂತ್ರಿಗಳು ಒಂದ್ ಯೋಜನೆ ತಂದವ್ರೆ ಅದು ಪ್ರಧಾನ ಮಂತ್ರಿಗಳ ಆತ್ಮನಿರ್ಭರ ಭಾರತ ಅಭಿಯಾನ ಅಂತ. ಆತ್ಮನಿರ್ಭರ ಭಾರತ ಅಭಿಯಾನ ಅಂದರೆ ಪ್ರತಿಯೊಬ್ಬರು ಅವ್ರು ಏನೇನು ಬೆಳೀತಾರೆ ಅದರ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ಕೊಂಡು ಆ ಒಂದು ಪದಾರ್ಥಕ್ಕೆ ಒಳ್ಳೆ ಬೇಡಿಕೆಯನ್ನು ಸ್ಥಳೀಯವಾಗಿ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಡ್ಕೊಳ್ಬೇಕು. ಅಂದ್ರೆ ನಮ್ದು ಏನು ಉತ್ಪನ್ನ ಐತೆ ಅದನ್ನ ನಾವು ಆ ಗುಣಮಟ್ಟಕ್ಕೆ ಇಟ್ಕೊಂಡು ಮಾಡ್ಕೊಳ್ಬೇಕು. ಹಿಂಗ್ ಮಾಡಕ್ ಹೊರಟಾಗ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಬೆಳೆಗಳನ್ನು ಬೆಳೀತಾರೆ. ಅಲ್ಲೇ ಒಂದು ಸ್ಪರ್ಧೆ ಬರುತ್ತೆ ಅಂತ ಅವ್ರೇನ್ ಮಾಡಿದ್ರು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡಿದ್ರು. ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಯಾವ ಬೆಳೆಯನ್ನ ತುಂಬಾ ಯಶಸ್ವಿಯಾಗಿ ಮತ್ತೆ ಕೆಲವೊಂದು ವಾತಾವರಣದಲ್ಲಿ ಕೆಲವು ಬೆಳೆಗಳು ಚೆನ್ನಾಗೂ ಬರ್ತವೆ ಹಂಗಾಗಿ ಆ ಎರಡು ಅಂಶಗಳನ್ನ ಗಮನಿಸಿ ಎಷ್ಟು ಜನ ರೈತರು ಇದ್ದಾರೆ ಬೆಳೆಯೋ ಪ್ರದೇಶ ಎಷ್ಟಿದೆ ಮತ್ತೆ ಉತ್ಪನ್ನಕ್ಕೆ ಬೇಕಾದಂತ ಹವಾಮಾನ ಹೆಂಗದೆ ಮತ್ತೆ ಉತ್ಪನ್ನದ ಗುಣಮಟ್ಟ ಹೆಂಗದೆ ಮತ್ತೆ ಇವರಿಗೆ ಈಗಾಗಲೇ ಪರಿಚಿತ ಆಗಿರ್ಬೇಕು ಗೊತ್ತಿರಬೇಕು. ನಾವೇನೋ ಚೆನ್ನಾಗಿ ಬರ್ತದೆ ಅನ್ಕೊಂಡು ವಸ್ತುನ ಕೊಟ್ಟು ಬೆಳೀರಿ ಅನ್ನೋದು ಅದೆಲ್ಲ ಆಗ್ಬಾರ್ದು ಅಂತ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡೋರು. ಈಗ ಮೈಸೂರು ಜಿಲ್ಲೆಗೆ ಬಾಳೆ ಅಂದ್ರೆ ಸುಬಣ್ಣ ನೀ ಹೇಳ್ತಿರೋದು ಒಂದು ಜಿಲ್ಲೆಗೆ ಒಂದು ಬೆಳೆ ಒಂದು ಉತ್ಪನ್ನ ಒಂದು ಉತ್ಪನ್ನ ಅಂದ್ರೆ ಒಂದು ಜಿಲ್ಲೆನಲ್ಲಿ ಎಲ್ಲರೂ ಅದನ್ನೇ ಬೆಳಿಬೇಕು ಅಂತಲ್ಲ. ಹಂಗಲ್ಲ, ಆ ಜಿಲ್ಲೆಯಲ್ಲಿ ಅದನ್ನ ಉತ್ತಮವಾಗಿ ಬೆಳೆಯೋದಕ್ಕೆ ಪ್ರಾಶಸ್ತ್ಯ ಕೊಡೋದು. ಈಗ ಮಂಡ್ಯ ಅಂತಂದ್ರೆ ಭತ್ತ, ಮಂಡ್ಯ ಅಂದ್ರೆ ಭತ್ತ ಅಲ್ಲ, ಮಂಡ್ಯ ಅಂದ್ರೆ ಬೆಲ್ಲ ಮಾಡೋರೆ, ಚಾಮರಾಜನಗರಕ್ಕೆ ಅರಿಶಿನ ಮಾಡೋರೆ. ಓಹೋ, ಸರಿ ಕಪ್ಪ. ಅಂದ್ರೆ ಒಂದೊಂದು ಜಿಲ್ಲೆಗೆ ಅವರೇ ಆಯ್ಕೆ ಮಾಡ್ಬಿಟ್ಟಾರಾ? ಇಲ್ಲಿ ಬೆಳೆಯೋದಷ್ಟೇ ಅಲ್ಲ, ಬೆಳೆಯೋದು ಬೆಳೆದಾಯ್ತೆ. ಈಗ ರಾಜಣ್ಣ ಬೆಳಿತಾನೆ, ಅದಕ್ಕೆ ಹೇಳಿದ್ದ ನೀನು ಇರ್ಬೇಕು ಅನ್ನೋದು. ಈಗ ರಾಜಣ್ಣ ಬೆಳ್ಕೊಡ್ತಾನೆ, ಅವನ್ನೆಲ್ಲಾನು ಅದನ್ನೇ ಎತ್ಕೊಂಡಾಗ ಮಾರಾಟ ಮಾಡಕ್ ಆಗ್ತದ? ಅದನ್ನ ಒಂದು ಒಳ್ಳೆಯ ಆಹಾರವಾಗಿ ಪರಿವರ್ತಿಸಿ ಅದಕ್ಕೆ ಕಿರು ಆಹಾರ ಅಂತ ಹೇಳದವ್ರು. ಆಹಾರವಾಗಿ ಮೌಲ್ಯವರ್ಧನೆ ಮಾಡಿದ್ರೆ ಅದನ್ನ ಹೆಚ್ಚು ದಿನ ಇಟ್ಕೊಳ್ಬಹುದು, ಹೆಚ್ಚು ದೂರ ಕಳಿಸ್ಬೋದು, ಬೇರೆಯವ್ರ ಜೊತೆ ಹಂಚ್ಕೋಬಹುದು. ನೋಡಪ್ಪ, ಬಂದ ವಿಷಯಕ್ಕೆ ಬಾಳೆಕಾಯಿ ಉಡಿ ಇವನ್ ಮರ್ತಿಲ್ಲ, ಮರ್ತಿಲ್ಲಮ್ಮ. ಇನ್ನು ಇಟ್ಟಿದ್ಯಪ್ಪ ಎಲ್ಲಿ? ಕಮಲ ಅಕ್ಕ ಕೊಟ್ಟು ಯಾವ ಕಾಲ ಆಯ್ತು ಮೈಸೂರಿಗೆ ಬಾಳೆ ಅಂದ್ರಲ್ಲ ಮೈಸೂರು ಜಿಲ್ಲೆಗೆ, ಅದಕ್ಕೆ ಅವನು ಕಿರು ಗೊತ್ತಾಯ್ತು. ನೀ ಕೇಳದ್ ತಪ್ಪು ಅಂದ ನಾನು. ಸರಿ, ನೀನ್ ಹೇಳದ್ ಸರಿ. ಏನಾದ್ರು ಇನ್ನು ಇನ್ನು ಇಟ್ಕೊಂಡಿದ್ಯಾ ಇಲ್ವಾ? ಸಿನಿಮಾ ಗುಂಗಲ್ಲ ಇದೆಯೋ ಸಿ ಅರ್ಥ ಆಗ್ಲಿ ಅಂತ ಬುಡಿಸಿ. ಸರಿ, ಪುಡಿ ಅಂತಿದ್ದಂಗೆ ಪುಡಿ ಇನ್ನು ಮಡಿಕೊಂಡವನೇ ಅಂತ. ನಾನು ಏನಾದ್ರೂ ಇಟ್ಕೊಂಡಿದ್ರೆ ತಿರ್ಗಾ ಕಮಲ ಅಕ್ಕನ ಕೊಟ್ಬಿಟ್ಟು ಏನಾರು ಮಾಡಿಸ್ಬಿಟ್ಟು ಬಜ್ಜಿ ತಿನ್ಕೊಂಡು ನಾಳೆ ಪುನಃ ಕೆಂಬ ಸತ್ ಬಿಡು. ಏನೋ ಒಂದ್ ಮಾಡವ ಮುಂದಿನ ಕತೆ ಅದು ಇರ್ಲಿ. ಅಲ್ಲ ಕಣಪ್ಪ, ನಿನ್ನ ಇಲ್ಲಿ ಕೂರ್ಸ್ಕೊಂಡಿರೋದು ಯಾಕೆ ಅಂತ್ಯ? ಉಡಿ ಎತ್ಕೊಂಡು ಹೋಗ್ಲಿ ಅಂತ. ಅವನು ಬಾಳೆ ಬೆಳ್ಕೊಳ್ತಾನೆ, ಉಡಿ ಮಾಡಿಸೋ ಜವಾಬ್ದಾರಿ ನಿಂದು. ಆಯ್ತಾ, ಆ ಕೆಲ್ಸ ಆರು ಮಾಡು ಅಂತ ನಿಂಗೆ ಹೇಳ್ತಿರ. ಸರಿ ಸರಿ, ಆಯ್ತು. ಕೆಂಪಸ್ ಹತ್ತದ ಹತ್ತಿಯ ಅಲ್ಲಿ ಸಿನಿಮಾ ನಾಟಕ ಅಂತ ತಗೋ ಬದಲು ಒಂದು ಒಳ್ಳೆ ಉತ್ಪನ್ನ ತಗೊಂಡು ಒಂದ್ ನಾಲ್ಕು ಸಿಟಿನಲ್ಲಿರೋ ದೊಡ್ಡ ದೊಡ್ಡ ಮಳಿಗೆಗೆಲ್ಲ ಹಾಕಿ ಪರಿಚಯಿಸಿದ್ರೆ, ನೋಡಿ ಈ ತರ ಮಾಡ್ತಾ ಇವಿ, ಈ ತರದೆಲ್ಲ ಒಂದು ಗುಣಮಟ್ಟ ಕಾಪಾಡ್ಕೊಂಡಿದೀವಿ, ಗ್ರಾಹಕರಿಗೆ ಇದು ಇಷ್ಟ ಆಗುತ್ತೆ, ನಿಮ್ ಅಂಗಡಿ ನಾಲ್ಕು ಮಡಗಿರಿ, ಖರ್ಚಾದ್ರೆ ಇನ್ನೊಂದ್ ಸ್ವಲ್ಪ ತಂದು ಕೊಡ್ತೀನಿ ಅಂತ ಅಲ್ಲೇ ಒಂದು ವ್ಯಾಪಾರ ಸಣ್ಣ ಮಾರುಕಟ್ಟೆನೆ ಮಾಡ್ಕೋಬೇಕು. ಅದಕ್ಕೆ ಗಮನದಲ್ಲಿ ಇಟ್ಕೊಂಡು ಮಾಡೋರೆ ಪ್ರಧಾನಮಂತ್ರಿಗಳು ಈ ಒಂದು ಯೋಜನೆ ಮಾಡೋರೆ. ಇದಕ್ಕೆ ಎಲ್ಲವೂ ನಮಗೆ ಗೊತ್ತಿರಲ್ಲ. ಈಗ ರಾಜಣ್ಣ ಒಳ್ಳೆ ಬಾಳೆನ ಸ್ಟ್ಯಾಂಡರ್ಡ್ ಆಗಿ ಬೆಳೆದ್ಕೊಟ್ಬಿಟ್ಟವನೆ, ತಿನ್ನೋರಿಗೆ ನೆಂಟರಿಗೆ ಇಷ್ಟರಿಗೆ ಕೊಟ್ಟಾಯ್ತು, ಕೆಲವು ಮಾರಾಟನೂ ಆಯ್ತು, ಇನ್ನೂ ಒಂದಿಷ್ಟು ಉಳಿತು. ಏನ್ ಮಾಡೋದು? ನನಗೆ ಕೊಡ್ಲಿ ಬಿಡು, ನನಗೆ ಮನೆಗೆ ತಗೋಗಿ. ಅವಾಗ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು? ಕಮಲಕ್ಕನ್ ಕೊಟ್ಬಿಡುದು. ನಾನು ಎಷ್ಟು ಅಂತ ತಿನ್ಲಿ? ನೀನು ಕೊಟ್ಟು ಉಳಿದ್ರೆ ಏನ್ ಮಾಡೋದು? ಪರವಾಗಿಲ್ಲ, ನಂತವೇ ಕೊಡಲಿ. ಹಂಗಲ್ಲ, ಅವನು ಜಾಸ್ತಿ ಬೆಳಿಬೇಕು ಅನ್ನೋ ಯೋಚನೆ ಇಲ್ಲ. ಈ ನಾಲ್ಕು ಜನಕ್ಕೆ ಆಗೋಷ್ಟು ರಾಜಣ್ಣ ಬೆಳಿಲಿ. ಸುಬ್ಬಣ್ಣ, ಏನಾದ್ರು ಅಲ್ಪ ಸ್ವಲ್ಪ ಎಲ್ರಿಗೂ ಕೊಟ್ಟವನಲ್ಲ, ಇನ್ನು ಅಲ್ಪ ಸ್ವಲ್ಪ ನಾನು ಮರ್ತ್ ಬಿಟ್ಟವನಲ್ಲ, ಏನಾದ್ರು ಉಳಿಕೆ ಪಳಕೆ ಇದ್ರೆ ನಾನು ಕೊಟ್ಟರು ಮಡಿಕತೀನಿ ಅಂತ. ಹಂಗೆಲ್ಲ ಮೊದ್ಲೇ ನಿಂಗೆ ಕೊಟ್ಟಿರ್ತಾನೆ, ಪುನಃ ಉಳಿಕೆ ಅಂತ ತಂದ್ಕೊಡ್ಲಿ ಅಂತ. ಅಲ್ಲಿ ತಂದು ಕೊಟ್ಬಿಡಪ್ಪ ಹೋಲಿ. ಇಲ್ಲ, ಅವನಿಗೆ ಸಾಲಿಲ್ವಲ್ಲ, ಹೇಳದ್ನಲ್ಲ ಈಗ ಎಲ್ಲ ಮುಗಿಸ್ಕೊಬಿಟ್ಟಿವಿ ಅಂತ. ಪುಡಿ ಎಲ್ಲ ಕಣಪ್ಪ, ಪುಡಿ ನೀನೇ ಮಾಡ್ಕೋ, ಬರೀ ಬಾಳೆಕಾಯಿ ತಂದ್ಕೊಡ್ತಾನೆ ರಾಜಣ್ಣ, ಮುಂದಕ್ ನಿನ್ ಕೆಲ್ಸ. ನೀನ್ ಪುಡಿ ಕೊಟ್ಟಿದ್ರೆ ಅದ್ ಹೇಳ್ತಿರೋದ್ ನಾನು. ಸುಲಭವಾಗಿ ಹೇಳಪ್ಪ, ಮುಂದಕ್ಕೆ ಇವನ್ ಕತೆ ಬೇಡ ಕಣ ನಮ್ಗೆ. ಈಗ ಆ ರೀತಿ ಒಂದು ಉತ್ಪನ್ನನ ಈ ಜನಗಳು ಸುಲಭವಾಗಿ ಆಹಾರವಾಗಿ ಉಪಯೋಗಿಸುವಂತ ಉತ್ಪನ್ನ ಮಾಡ್ಬೇಕು ಅಂದ್ರೆ ತಂತ್ರಜ್ಞಾನ ಬೇಕಾಯ್ತದೆ. ಅದು ಮುಖ್ಯ ಸುಬಣ. ಈ ಗಿಡದಲ್ಲಿರೋ ಬಾಳೆಕಾಯಿ ತಗೊಂಡೋಗಿ ಅದನ್ನ ಪುಡಿ ಆಗೋದ್ರೆ ಮಂತ್ರ ಹಾಕಕ್ ಅದನ್ನ ಒಂದು ಅದವಾಗಿರುವಾಗ ಕಿತ್ತು ಅದನ್ನ ಒಣಗಿಸಿ ಆ ಒಣಗಿಸಾದ್ಮೇಲೆ ಅದು ಪುಡಿ ಆಗ್ಬೇಕು. ಪುಡಿ ಆದ್ಮೇಲೆ ಪುಡಿ ಮಾಡಕ್ ಒಂದು ಮಿಷಿನ್ ಬೇಕಲ್ಲ. ಹೌದು, ಪುಡಿ ಆದ್ಮೇಲೆ ಅದೊಂದು ಆಹಾರವಾಗಿ ಉಪಯೋಗಿಸೋ ಒಂದು ಗುಣಮಟ್ಟದಲ್ಲಿ ಇರಬೇಕು. ಅದೊಂದು ವಾಸನೆ ಇರಬಾರ್ದು, ಬೂಸ್ಟ್ ಅದು ಇದು ಸೇರ್ಕೊಂಡಿರಬಾರ್ದು. ಹಿಂಗೆಲ್ಲ ಒಂದು ವಿಚಾರಗಳಿರ್ತದೆ. ಇದಕ್ಕೆ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸ್ತಾರೆ. ಯಾರು ಮಾಡ್ತಾರಪ್ಪ ಅಂದ್ರೆ, ಈಗ ಮೈಸೂರಿಗೆ CFTRI ಇಲ್ವಾ, ಈ ರೀತಿ ಸಂಶೋಧನಾ ಸಂಸ್ಥೆಗಳು ಏನ್ ಮಾಡ್ತವೆ, ಆಹಾರ ಉತ್ಪನ್ನಗಳನ್ನ ಜನರಿಗೆ ಬೇರೆ ಬೇರೆ ರೂಪದಲ್ಲಿ ಮುಟ್ಸೋದಕ್ಕೆ ವ್ಯವಸ್ಥೆ ಮಾಡ್ತವೆ, ತಂತ್ರಜ್ಞಾನಗಳನ್ನ ರೂಪಿಸಿವೆ. ಬೇಗ ಕೆಡದೆ ಇರುವಂಗು ನೋಡ್ಕೋತಾರೆ ಅಲ್ವಾ? ಅದಕ್ಕೆ ಬೇಕಾದಂತ ಒಂದು ಯಂತ್ರಗಳು, ಆಮೇಲೆ ಬೇಕಾದಂತ ರಾಸಾಯನಿಕಗಳು, ಇವುಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಮಾಡ್ಕೊಡ ನಿನ್ ಜವಾಬ್ದಾರಿ. ಇಲ್ಲಿ ಯಾಕೆ ಈ ಯೋಜನೆ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾವೊಂದು ಗುಂಪು ಜನ ಸೇರ್ಕೊಂಡು ಈ ತರದ ಮಾಡ್ತೀವಿ ಅಂದ್ರೆ 10 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಐತೆ. ನೋಡಪ್ಪ ಎಲ್ಲಾನು ತಗೋಬೋದ್ಕೋ 10 ಲಕ್ಷ ಅಂದ್ರೆ ಅಲ್ಲಿ ಒಂದಿನ ಟ್ರೈನಿಂಗ್ ಅದ ಎಂತದೋ ಮಾಡಿದ್ರು ಪ್ರದರ್ಶನ ಮಾಡಿದ್ರು ಅದೇ ಯಂತ್ರಗಳದಲ್ವನಪ್ಪ ಯಂತ್ರಗಳದೆಲ್ಲ ತೋರಿಸಿದ್ರಲ್ಲ ಅದನ್ನ ಹೇಳ್ತಿರೋದು ಜೊತೆಗೆ ಆ ಮಾಡಿರೋದ್ನ ತಿನ್ನಕ್ಕೂ ಸಸಿ ಕೊಟ್ಟಿದ್ರು ನೋಡಕ್ಕೆ ಹೌದು ಈಗ ಗೊತ್ತಾಗಬೇಕಲ್ಲ ಈಗ ನೀನ್ ನಂಬೇಕಲ್ಲಪ್ಪ ಹಿಂಗ್ ಮಾಡಿದ್ರೆ ಹಿಂಗ ಆಯ್ತದೆ ಅದ್ರ ರುಚಿ ನೋಡೋದು ಅಲ್ಲಪ್ಪ ಇವನು ಬಕಾವು ಅಂದ್ರೆ ಎಂತಿದ್ದ ಇವನ್ ಏನು ಅರ್ಥ ಆಗ್ಲಿಲ್ಲ ಯಾವಾಗ ರುಚಿ ನೋಡ್ದ ಈಗ ಅದನ್ನೇ ಹೊಡ್ಕೊಂಡ್ಬತ್ತ ತುಂಬಾ ಚೆನ್ನಾಗದಕ್ಕಪ್ಪ ಅದು ನನಗಂತೂ ಮುಂದಕ್ಕೂ ಇದನ್ನ ಇದೊಂದು ಬೆಳ್ಕೊಂಡ್ರೆ ಸಾಕು ಅನ್ನಂಗ ಅಲ್ಲ ಕಣಪ್ಪ ಯಾರು ಬಕಾವುಗಾಗಿ ಇದನ್ನ ಬೆಳ್ಕೊತೀಯ ಬರಿ ಒಳ್ಳೆ ಲಾಭದಕವ ಇದೆ ಕವ ಅಲ್ಲ ಕಣಪ್ಪ ಬರಿ ಅದಕ್ಕೋಸ್ಕರ ಬೆಳ್ಕೊಂಡ್ಬಿಡದ ನೀನ್ ಬೆಳಿತೀಯ ಅಥವಾ ಹೆಂಗೆ ಅಲ್ಲ ನಾನೇ ಬೆಳೆಯೋದು ಕೆಲಸ ಎಲ್ಲ ನಮ್ಮ ರಾಜಣ್ಣ ತಾನೆ ಮಾಡೋದು ನೀನೀಗ ಬೆಳೆಯೋದು ನಿನ್ ಕೈಲಿ ಆಗಲ್ಲ ಅಂತ ಗೊತ್ತಾಯ್ತು ಹೆಂಗು ಕೆಂಪಸ್ ಹತ್ತಿ ಇಳಿದು ನಿಂಗೆ ರೂಢಿ ಆಗ್ಬಿಟ್ಟದೆ ನೀನು ಓಲಿ ಈ ಮಾರಾಟಕಾರ ಪ್ರಯತ್ನ ಮಾಡು ಆಮೇಲೆ ಇನ್ನೊಂದ್ ಹೇಳ್ಕೊಟ್ಟವ್ರೆ ಕಣ್ಣ ನಮ್ ಸ್ತ್ರೀ ಶಕ್ತಿ ಸಂಘಕ್ ಬಂದು ಈ ತರ ಬಾಳೆಕಾಯಿ ಸುಕೇಳಿ ಅಂತ ಮಾಡೋದು ನೀನೊಂದ್ಸರಿ ಬಿಡಪ್ಪ ರಾಜಣ ಅದೇನ ಸುಖವಾಗಿ ಎದ್ದೋಳಿ ಅಲ್ಲದು ಸುಕೇಳಿ ಸುಕೇಳಿ ಸುಕ್ಕವಾಗಿ ತಿಂದ ಮೇಲೆ ಎದ್ದೇಳೋದು ಅಲ್ಲ ಪಾಪ ಈ ಹೆಸರುಗಳೇ ಒಂದೊಂದ್ ತರ ಅವೆಲ್ಲ ಇದಕ್ಕೆ ಹಿಂಗಾದವು ಹೆಸರುಗಳು ಅದನ್ನ ಬಾಳೆ ಹಣ್ಣನ್ನೆಲ್ಲ ಹೆಚ್ಚಿಬಿಟ್ಟು ಅದನ್ನ ಬಿಸಿಲಲ್ಲಿ ಹಣ್ಣು ಹಣ್ಣನ್ನ ಹೆಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ಬೋದಂತೆ ಓಹೋ ತಕ್ಕಳಪ್ಪ ರಾಜಣ್ಣ ವರ್ಷಾನ್ಗಟ್ಲೆ ಇಡ್ಬೋದಾ ಕೆಡಕಿಲ್ವಾ ಏನು ಕೆಡಲ್ಲ ಈ ನಮ್ದು ಇದ್ ಮಾಡಿ ಪಂಚಾಮೃತ ಮಾಡ್ತಾರಲ್ಲಪ್ಪ ಅದೇ ತರ ಅದೇ ಮಾಡೋದು ಈಗ ನೀನ್ ಮುಂದಿನ ಸರ್ತಿ ನಿನ್ ಜಮೀನಾಗ ಬೆಳೆದ ಬಾಳೆ ನೀನೇನಾದ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬೆಳೆಯಕ್ಕೆ ದೇವಸ್ಥಾನಕ್ಕೆ ಬಿಟ್ಟು ನೀನು ಪಿಕ್ಚರ್ ನ ಪಾರ್ಟ್ ಮಾಡ್ತೀನಿ ಅಂತ ಹೋದ್ರೆ ದೊಡ್ಡ ದೇವಸ್ಥಾನ ಪಂಚಾಮೃತ ಮಾಡಿ ಕೊಟ್ಬಿಡು ಒಳ್ಳೇದಾಗ್ಲಿ ಅಲ್ಲ ಕಣಪ್ಪ ಒಳ್ಳೇದಾಗ್ಲಿ ಸುಮ್ಮನೆ ಅಲ್ಲಿ ಆ ದೇವ್ರ ದಯ ಏನ್ಲಾದ್ರೂ ಒಂದ್ ಪಾತ್ರ ಸಿಕ್ಲಿ ಅಲ್ಲಿ ಶೂಟಿಂಗ್ ಮಾಡಿ ಜಮೀನಾಗ ದುಡಿತೀನಿ ಅಂತ ಅದೆಲ್ಲ ಇಲ್ಲ ಸಿನಿಮಾದಲ್ಲಿ ಮಾಡ್ಬಿಡ್ಬೇಕು ಈಗೇನೇ ಸುಕೇಳಿ ಮಾಡ್ಬೇಕು ಅಂತಿದ್ರೆ ಮತ್ತೆ ಜಪಾನ್ವಾಗಿ ಮಾಡು ಅಲ್ಲ ನೀನೇನೋ ಬಾಳೆಹಣ್ಣು ಉಳಿದದೆ ಅಂತ ಒಣಗಾಕದು ನಿಮ್ ನಿತ್ಲಾಗಿಂದ ಬಂದ ಅರ್ಧಂಬರ್ಧ ಒಣಗಿರೋದನ್ನ ಹಂಗೆ ತಿನ್ಕೊಂಡು ಹೋದ್ರೆ ನೀನ್ ಯಾರಿಗೆ ಹೇಳ್ತೀಯ ಯಾರ ಕೇಳ್ತೀಯ ಕಮಲವನ್ ಕೇಳಿದ್ರು ಕೊಡಕ್ಕಿಲ್ವ ಆದ್ರೆ ನನ್ ಎತ್ಕೋಬೇಕಲ್ಲಿ ಕಾಣದೇ ಇದಂಗೆ ಏನ್ ನೀನ್ ಬೇಕಲ್ಲ ಕೆಲಸ ಮಾಡ್ತೀನಿ ನೋಡು ಅವ್ನು ಮಾಡದ್ನೆಲ್ಲ ನನ್ಗೆ ಹೇಳ್ತಾನೆ ಸುಮ್ ಕೂತ್ಕಾಯ ಅಯ್ಯೋ ಕಂಡೀನಿ ಕಣ ಯಾಕೋ ನಿಮ್ಮಿಬ್ರಿಗ್ ಬರೀ ಕಿತ್ತಾಡದೆ ಆಗೋಯ್ತು ನೋಡೋ ನೀನೇ ಒಪ್ಪಿಯವ ಅವ್ನ ಮಾತ ಅವ್ನ ಹೇಳ ಮಾತ ನೀವ್ ಒಪ್ಪಿಯಾ ಏನೋ ಪಪ್ಪ ತಮಾಷೆಗೆ ಹೇಳ್ತಾನೆ ಅವಳು ಅನ್ನ ಹಾಕ್ತಾಳೆ ಉಣ್ಣ ಕೊಡ್ತಾಳೆ ನಿಂಗೆ ಅವಳಿಗೆ ಕೇಳು ಈಗ ನೀ ಮಾಡಿರೋ ಸರಿ ಅಂತ ಏನ ಜಮೀನಲ್ಲಿ ದುಡ್ಕೊಂಡು ನಾವು ಕಷ್ಟ ಪಟ್ಕೊಂಡು ಜಮೀನಲ್ಲಿ ಬೆಳೆದ್ರೆ ಇವ ಸುಖ ಸೊಪ್ಪತ್ಗೆಲ್ಲ ಓಲಾಡಕ್ಕೆ ಪಿಕ್ಚರ್ ಪಾರ್ಟ್ ಮಾಡ್ತೀನಿ ಹೇಳವ ನೀನು ನನ್ಗೆ ಕಷ್ಟ ಇರೋದ ಅವನು ಕಷ್ಟ ಇರೋದು ರಾಜಣ್ಣಿಂಗೆ ಕಷ್ಟ ಇರೋದು ಅದ್ ನಿಜ ಅದು ಒಪ್ಕೋತೀನಿ ಕವ ಅಲ್ಲ ಕಷ್ಟಪಟ್ಟು ದುಡಿದ್ರೆ ತಾನೆ ದುಡ್ಡು ಸಂಪಾದನೆ ನಮ್ಗೆ ದುಡ್ಡು ಎತ್ಕೊಂಡು ಪಟ್ಟಕ್ ಹೋಗದ ನಮ್ಗೇನು ಅಂದ್ರೆ ನಾನು ಹೇಳದ್ನಲ್ಲ ಸ್ವ ಮೇಕಪ್ ಮಾಡ್ಬಿಟ್ಟು ಕೂರಿಸಿದ್ರು ಕೈ ಕಟ್ಕ ಮೈಕ್ಳು ಉದ್ದಾರ ನಮ್ಗೆ ಯಾವ ಕಷ್ಟ ಅಲ್ಲ ಐಕ್ಳು ಉದ್ದಾರ ಆಗ್ಲಿ ಅಂದ್ಬಿಟ್ಟು ಅವ ಪಟ್ಟಣಕ್ಕೆ ಹೋಗಿ ಸುಬ್ಬಣ್ಣ ಅದು ಇದು ಯೋಜನೆಗಳನ್ನೆಲ್ಲ ಹುಡುಕ ಬತ್ತಾನೆ ಬಂದ್ ಬಂದ್ ಹೇಳ್ಬಿಟ್ಟು ಏನಾರು ಒಂದ್ ಮಾಡಿಸ್ತಾನೆ ನೀನು ಎತ್ಕೊಂಡು ಎತ್ಕೊಂಡು ಬಸ್ ಹತ್ಕ ಹೋಯ್ತಾ ಇರ್ತ ಈಗ ರಾಜಣ್ಣ ನನಗಂತೂ ಇವನ್ ವಿಚಾರದಲ್ಲಿ ಭಯ ಇಲ್ಲ ಇನ್ನ 4 ಸಲ ಹಿಂಗೆ ಹೋಗ್ಬಿಟ್ಟು ಬೆಳಿಗ್ಗೆ ಇವನು ಹೋಯ್ತಿದ್ದಂಗೆನೆ ಮೇಕಪ್ ಹಾಕೋದು ಸಂಜೆ ಮೇಕಪ್ ಕಿತ್ಬಿಟ್ಟು ಡ್ರೆಸ್ ಅನ್ನ ಕಿತ್ಬಿಟ್ಟು ಕಳ್ಸಿದ್ರೆ ಆಗ ಬುದ್ಧಿ ಕಲ್ತ್ಕೊಂಡು ಕೆಂಪ ಸತ್ತದನ್ನೇ ಬಿಡ್ತಾನೆ ಒಂದೇ ದಿವಸಕ್ಕೆ ಹಂಗ ಆಗ್ಬಿಟ್ಟದಕ್ಕಪ್ಪ ಅಲ್ಲಿ ಕೂರಿಸಿದ್ರಲ್ಲ ಕಮಲವ ಮೇಕಪ್ ಮಾಡ್ಬಿಟ್ಟಿದ್ರಲ್ಲ ಕೈ ಇಲ್ಲಿ ಏನಾರ ಕೆರೆದ್ರೆ ಕೆನ್ನೆ ಗಿನ್ನೆ ಮುಟ್ಕೊಳ್ಳುವಷ್ಟು ಇಲ್ಲ ಮೇಕಪ್ ಹೊಂಟೈತದೆ ನಾ ಚೆನ್ನಾಗ್ ಕಾಣಕ್ಕಿಲ್ಲ ಇದ್ರ ಇರ್ಲಿ ಅಂತ ಕ್ಯಾಮ್ರಾದಲ್ಲಿ ಚೆನ್ನಾಗ್ ಬಿಡ್ಬೇಕಲ್ಲ ಅವ ಮುಖ ಏನಾರ ಇಲ್ಲಿ ಏನೋ ಕಡ್ತಾ ಇದೆ ಅಂದ್ಬಿಟ್ಟು ಕೆರ್ಕಂಡ್ರೆ ಮೇಕಪ್ ಅಳಸೋಯ್ತದೆ ಅಂದ್ಬಿಟ್ಟು ಕೈಯ ಕಟ್ಟದವ್ ನಾನು ಬಿಚ್ಚಲಕವ 5 ಗಂಟೆವರೆಗೂ ಬೇ ಕಡಿದ್ರು ಸುಮ್ ಕೂತೀವ್ನಿ ಮೇಕಪ್ ಹೊಂಟೈತೆ ಅಂತ ಕೊನೆಗ್ ಬಂದ್ಬಿಟ್ಟು ಇವತ್ ಮುಗ್ದೋಯ್ತು ಶೂಟಿಂಗ್ ನಾಳೆ ಬನ್ನಿ ಅನ್ನದ ಬಿಡವ ನನಗೆ ಒಂದೇ ದಿವ್ಸಕ್ಕೆ ಬೇಸರ ಆಗೋಯ್ತು ಈಗ ಬಿಡ್ಲ ಹೋಗ್ಲಿ ನಮ್ಮೂರ್ನಾಗ ರಾಮಾಯಣ ಮಾಡುವಾಗ ಒಂದ್ ಪಾತ್ರ ನಿಂಗೆ ಕೊಡಿಸ್ತೀನಿ ಪಾತ್ರ ಸುಗ್ರೀವನ್ ಸೇನೆಯಲ್ಲಿ ಹೆಂಗೋತಾಗದು ಪಾತ್ರ ಮುಖ್ಯ ಅಲ್ವೇನವ ಮತ್ತಿನ್ನೇನು. ಹೌದು ಕವಾರ್, ನಿಜ. ಅದು ಒಂದೇ ತರ ಅಲ್ವಾ ಈಗ ಅಲ್ಲಿ ಮಾಡಿರೋದು ಕಪಿ ಸೈನ್ಯ ಸುಬಣ, ಕಪಿ ಸೈನ್ಯ ಒಂದೇ ತರ ಕಾಣ್ತಾ. ಈಗ ಪಕ್ಕದೂರವ್ರು ಮಾಡಿರೋದು ಏನ್ ನಿನ್ಗೆ ಅಷ್ಟೇ ತಾನೆ, ಬೆಳಿಗ್ಗೆ ಹೋಗ್ತಿದ್ದಂಗೆ ಮೇಕಪ್ ಹಾಕ್ಸು, ಸೂಟು ಬುಟ್ಟು ಹಾಕ್ಸು, ಕೂರ್ಸು. ಸದ್ಯ ಅಲ್ಲಿ ನನಗೆ ಆ ಪಾತ್ರ ಇರ್ಲಿಲ್ಲ, ದೊಡ್ಡ ಪಾತ್ರ ಆಫೀಸರು ಆತರ ಪಾತ್ರ. ಅದಕ್ಕೆ ಅದಕ್ಕೇನೆ ಕಳಿಸಿದ್ ನಿಂಗೆ, ಅದಕ್ಕೆ ಬೇಡ ಸಣ್ಣ ಪಾತ್ರ ನೆಟ್ಟಿಗೆ ಮಾಡು. ಅದ್ರ ಜೊತೆಗೆ ಇವ ಇನ್ನೊಂದು ವಿಷಯ ಹೇಳಲಿಲ್ಲ, ಅದನ್ನೂ ಅದುವೆ ಅಕಸ್ಮಾತ್ ಕ್ಯಾಮ್ರಾ ಗಿಮ್ರಾ ತಿರುಗಿಸ್ತರು ಇವನ್ ಮುಖ ಅಂತೂ ಗೊತ್ತಾಯ್ತಿರ್ಲಿಲ್ಲ. ಈ ಕೊರೋನಾ ಟೈಮ್ ಅಲ್ವಾ ಮಾಸ್ಕ್ ಹಾಕ್ಬಿಟ್ಟು ಕೂರ್ಸಿದ್ರಂತೆ. ದೂರ ದೂರ ಕೂರ್ಸಿದ್ರು ಕವ್ವ. ಏನಿಲ್ಲ ಇವ ನೋಡಿದ ನೀನು, ಯಾರೇ ಹೇಳಿದ್ರು ಇವ ನೋಡಿದವನಿಗಿಂತ ಜಾಸ್ತಿ ಹೇಳ್ತಾನಿವ ಕೂತಾಯೋ ನೋಡದವ್ರು ನೋಡದವ್ರು ಹಿಂಗಂದಿಲ್ಲ ಕಪ್ಪ. ನೀನು ಊರಿಗೆ ಬಂದು ಎಷ್ಟು ದಿನ ಆಯ್ತು ಹೇಳು? ಆಯ್ತಲ್ಲ ಸುಬಣ್ಣ, ಒಂದ್ ಮೂರ್ ದಿನ ಆಯ್ತು. ಇಲ್ಲ ಹತ್ತತ್ರ ನಾಲ್ಕೈದು ದಿವಸ ಆಯ್ತು. ನಾಲ್ಕೈದು ದಿನ ಆಯ್ತು. ದಿನಕ್ಕೊಂದ್ 10 ಜನಕ್ಕೆ ನೀನು ಕತೆ ಹೇಳಿರ್ತೀಯ, ಒಂದ್ 50 ಜನಕ್ಕೆ ಗೊತ್ತಾಗಿರ್ತದೆ. ರಾಜಣ್ಣಂಗ್ ಗೊತ್ತಾಗಿರಲ್ವಾ? ಈ ರಾಜಣ್ಣನ್ ಹೇಳಿದ್ರೆ ಇವಾಗ ಮಾತಾಡ್ತವನಲ್ಲ, ಈಗ ಬರೀ ಹೇಳಿಸ್ತಾನೆ, ನನ್ನ ಅವಮಾನ ಮಾಡ್ತಾನೆ ಅಂದ್ಬಿಟ್ಟು ಇವ್ನ್ ಹೇಳಿರ್ಲಿಲ್ಲ ನಾನು. ಅದ್ ಹೆಂಗೋ ತಿಳ್ಕೊಬಿಟ್ಟವನೆ. ಮತ್ತೆಲ್ಲ ಕಣ ಮರಿಸಿದ್ನ ಹೇಳಿದ್ದಿ ಮೊನ್ನೆ ಜೊತೆಗ್ ಬಂದಿದ್ದ, ಅವನೇ ಮಾಡಿರೋ ಕೆಲಸ ಇದು. ಇವನ್ ಕಿವಿ ಮುಡಿಸಿರೋದು ಮರಿಸಿದ್ನೆ. ಅದ್ನ ಯಾಕೆ ಮಾಡೋನ್ ಗೊತ್ತಾ? ಮರಿಸಿದ್ನ ಹತ್ರ ಎಷ್ಟೋ ದುಡ್ಡು ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ, ಅವನು ಕಾಯ್ತಿದ್ದ. ಹೇಳಿದ ತಕ್ಷಣ ಊರ್ಗೆಲ್ಲ ಅಂಟ್ಕೊಂಡ್ ಬಂದವನೆ ಹೋಗಿ. ಅಣ್ಣ ಇದ್ ಬೇಕಿತ್ತೇನಣ್ಣ ನಿಂಗೆ? ಅಲ್ಲಕವ್ವ ಈಗೇನು ಇದು ಹೊಸ್ದ ನನಗೆ, ನಾನು ನಾಟಕಕಾರ ಅಂತ ಗೊತ್ತಿಲ್ವಾ ಊರಲ್ಲಿ, ನಾಟಕ ಚೆನ್ನಾಗಿ ಮಾಡ್ತಾನೆ ಇವನು ಅಂದ್ಬಿಟ್ಟು ಅದ್ರ ಈ ಪಿಕ್ಚರ್ದು ಹುಚ್ಚಂಡ್ಸ್ಕೊಂಡವನೆ ಅಂತ ಅನ್ಕೊಳ್ಳಿ ಬಿಡು. ಸಿನಿಮಾ ನಟ ಅಂತ ಅನ್ಲಿ ಇವತ್ತಲ್ಲ ನಾಳೆ ಬರ್ದಿಟ್ಕೊಬಿಡು ಕಮಲವ್ವ, ಪಾತ್ರ ಒಂದ ಮಾಡೇ ಮಾಡ್ತೀನಿ ನಾನು. ಯಾವ ಪಾತ್ರ ಯಾವ ಸಿನಿಮಾ ಯಾವ್ದಾರ ಸರಿ, ಆದ್ರೆ ಸುಬ್ಬಣ್ಣ ಹೇಳ್ತಿರೋ ಪಾತ್ರ ಮಾಡಕ್ಕಿಲ್ಲ, ಗೊತ್ತಾಗಕ್ಕಿಲ್ವಲ್ಲ. ಅಲ್ಲ ಪಾತ್ರ ಮಾಡ್ತೀನಿ, ಇದು ಅದು ಅಂತ ಏನಿಲ್ಲ, ಮುಖ ಚೆನ್ನಾಗಿ ಕಾಣ್ಬೇಕು. ಈಗ ವಾನರ ಕಪಿ ಸೈನ್ಯದಲ್ಲಿ ಯಾರು ಏನು ಅಂತ ಗೊತ್ತಾಗಲಿಲ್ಲ. ನೀನು ಇವತ್ತು ಅವ್ನು ನಿಜವಾದ ಬಣ್ಣ ಬಯಲಾಯ್ತದ ನೋಡು. ನೀನು ಕೃಷಿ ಅಧಿಕಾರಿಗಳನ್ನ ಚಾವಡಿಗೆ ಕರ್ಕೊಬತ್ತೀಯಲ್ಲ, ಒಂದೊಂದ್ಸಲ ಕರ್ಕ ಬಂದಾಗ ಚೆನ್ನಾಗಿ ಮಾತಾಡ್ಬಿಡ್ತಾನೆ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಾನೆ. ಈಗ ಯಾರು ಬಂದಿಲ್ಲ ನೋಡು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಗೆ ಕೃಷಿ ಅಧಿಕಾರಿಗಳು. ಇವತ್ತು ನೋಡು ಕೃಷಿ ಮಾಡ್ತೀನಿ ಅಂತ ಅವ್ನು ಬಾಯಿಲ್ ಬತ್ತಿದ್ದ ನೋಡು. ಇನ್ನು ಸಿನಿಮಾ ಪಾರ್ಟ್ ಮಾಡೇ ಮಾಡ್ತೀನಿ ನಾನು ಅಂತಾನೆ. ರುಚಿ ಹತ್ಬಿಟ್ಟದೆ. ಅಲ್ಲ ಇರ್ಲಿ ಸುಬ್ಬಣ್ಣ, ಈಗ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ರೈತರು, ನಾವು ಕಷ್ಟ ಜೀವಿಗಳು, ಮಧ್ಯದಲ್ಲಿ ಒಂದೊಂದ್ ಪಾತ್ರ ಹಿಂಗ್ ಕೊಟ್ರೆ ಅದಕ್ಕೆ ಮಾಡ್ಬಾರ್ದವ? ಅದಕ್ಕ ಹಳ್ಳಿನಲ್ಲಿ ನಾಟಕ ಮಾಡಕ್ಕಿಲ್ವಾ? ಅಲ್ಲ ಮಾಡೋಣ ಬೇಡ ಅನ್ನೋದಿಲ್ಲ, ಜಮೀನಲ್ಲೂ ದುಡಿ ಅದು ಮಾಡು ಅಂತ ಹೇಳ್ತಾರೆ. ಅದು ಸರಿ, ಅದು ಒಪ್ಕತ್ತೀನಿ. ಈ ಮಾತ ನಿನ್ ಮಾತ ಒಪ್ಕತ್ತೀನಿ ನಾನು. ಒಸಿ ನೋಡಿ ಇತ್ತಾಗ ಹೇಳ ಬರ ಮಳೆ ಗಿಳೆ ಏನಾರು ಮೋಡ ಗಿಡ ಕಟ್ಟಿದ್ರು ವಾಪಸ್ ಹೊಂಟಾಯ್ತದೆ ಸುಮ್ನಿರು. ಜೀವಿಗಳು ಅಂದಿಲ್ಲ ನೀನು, ಎಲ್ಲಿ ಶ್ರಮ ಪಟ್ಟಿಯ ನೀನು? ಅದಕ್ಕಪ್ಪ ನಿಂಗೆ ಜಮೀನು ಬಾ ಅಂತ ಆಯ್ತು ಸುಮ್ನಿರಪ್ಪ, ಬತ್ತೀನಿ ನೀನು ಅವಮಾನ ಮಾಡ್ಬೇಡ, ಹೇಳ ಸುಬಣ. ಈಗ ಈಗ ಏನ್ ಯೋಜನೆ ಬಂದದೆ ಅದನ್ನ ಪ್ರಯೋಜನ ಪಡ್ಕೋಬೇಕು ಅಂದ್ರೆ ಹೊಸಿ ಪ್ರಯತ್ನ ಮಾಡ್ಬೇಕು. ನಾವು ಬರೀ ಹಿಂಗೆ ಮನೋರಂಜನೆ ಮಾಡ್ಕೊಂಡು ಇರ್ತಿದ್ರೆ ಆಗಕ್ಕಿಲ್ಲ. ಈಗ ರಾಜಣ್ಣ ಹೇಳ್ದಂಗೆ ಒಬ್ಬ ಅಧಿಕಾರಿಗಳನ್ನ ಕರ್ಸವ, ಅವರು ಹೇಳ್ತವ್ರೆ ನಿಮ್ಮ ಒಂದು ಹಳ್ಳಿ ಸುತ್ತಮುತ್ತ ಏನಾದ್ರು ಜಾಸ್ತಿ ಬೆಳೆದಿದ್ರೆ ಯೋಜನೆಗೆ ನೀವು ಸೇರ್ಕೋಬಹುದು, ಒಂದ್ ಸಂಘದ ಮೂಲಕ ಸೇರ್ಕೊಂಡ್ರೆ ನಿಮ್ಗೆ ಹೊಸಿ ಲಾಭ ಜಾಸ್ತಿ ಸಿಗ್ತದೆ ಅಂತ ಹೇಳಿದ್ರು. ಸರಿ ಒಳ್ಳೇದು, ಕರ್ಸ್ಬಿಡಂಗ್ರೆ ಕರ್ಸ್ಬಿಡವ. ಈ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆ ಏನದೆ, ಇದು ಬಹಳ ಒಂದು ಭವಿಷ್ಯ ಇರುವಂತ ಯೋಜನೆ. ಆಮೇಲೆ ಮುಖ್ಯವಾಗಿ ಏನ್ ಗೊತ್ತಾ ರಾಜಣ್ಣ, ಈ ಬಾಳೆದ್ ಬಿಡು, ಅರ್ಶನದ್ ಬಿಡು, ಬೆಲ್ಲದ್ ಬಿಡು, ಇದು ಆತ್ಮ ನಿರ್ಭರ ಭಾರತ ಅಂತ. ಅಂದ್ರೆ ನಾವು ಏನ್ ಉತ್ಪನ್ನ ಬೆಳಿತೀವಿ ಅದ್ರ ಗುಣಮಟ್ಟವನ್ನ ನಾವು ಜಾಸ್ತಿ ಮಾಡಿ ನಾವೇ ಮಾರುಕಟ್ಟೆ ಮಾಡ್ಕೊಂಡ್ರೆ ಅದು ನಮಗೆ ಲಾಭದಾಯಕ, ಆತ್ಮಬಲವನ್ನ ತುಂಬುತ್ತೆ, ರೈತನಿಗೆ ಆತ್ಮಬಲವನ್ನ ಹೆಚ್ಚಿಸುತ್ತೆ, ನೋಡಪ್ಪ ರೈತರನ್ನ ಆರ್ಥಿಕವಾಗಿ ಅನುಕೂಲ ಹೆಚ್ಚಿಸುತ್ತೆ. ಅದೆಂತದ ಅದು ಇದು ಯೋಜನೆ, ಅದು ಆತ್ಮನಿರ್ಭರ ಭಾರತ. ಓ ಅದ್ರಲ್ಲೇ ಹೆಸರಿಟ್ಬಿಟ್ಟಾರಲ್ಲಪ್ಪ ಆತ್ಮನಿರ್ಭರ ಅಂತ, ಬಹಳ ಚೆನ್ನಾಗಿ ಮಾಡ. ಕೃಷಿ ಒಂದೇ ಅಲ್ಲ ಕಣ, ಅವರು ಪ್ರಧಾನ ಮಂತ್ರಿಗಳು ಎಲ್ಲಾ ಇದ್ರಲ್ಲು ನಾವು ನಮ್ದನ್ನೇ ನಾವು ಮಾಡ್ಕೋಬೇಕು. ನಿಜ ನಿಜ, ನಾನೇ ರೇಡಿಯೋದಲ್ಲಿ ಕೇಳಿವನಿಕಪ್ಪ ಅದೆಂತವೋ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ, ಆಮೇಲೆ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಎಲ್ರಿಗೂ ಬೇಕವ. ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಸುಭಿಕ್ಷವಾಗಿ ಅವರ ಕೆಲಸ ಮಾಡ್ಕೊಂಡು ಸತ್ಬಿಡ್ತೀಯ. ಕಲಾವಿದ್ರಿಗೂ ಏನೋ ಮಾಡ್ತಾರೆ ಕಪ್ಪ, ಕಲಾವಿದ್ರಿಗೂ ಏನಾರು. ಆಯ್ತು ಕವ್ವ, ನಿನ್ನ ರೈತರ ಲೆಕ್ಕ ಇದೇನ ಹೊಸ್ದಾಗ ಹೇಳ್ತಾ ಇದೆಯಾ? ನಾನ್ ರೈತನೇ ಕವ್ವ, ಇದೇ ರೈತನಾಗೋತಿಯೇ. ನೀನು ಯಾವ ಸುಬಣ ಇದೇ ಕಮಲ ಕೈಗೆ ನೀನು ಕೆಲಸ ಇದ್ದಾಗ ಕಲಾವಿದ, ಕೆಲಸ ಇಲ್ಲದೆ ಇದ್ದಾಗ ಏನು ಕೆಲಸ ಇರಲ್ಲ ನೋಡು, ಎಲ್ಲ ಕಟಾವ್ ಆದ್ಮೇಲೆ ರೈತ ರೈತ ಅಂತೀಯ ತುಮಕೋ ಹೋಗಕ್ಕೆ. ಈಗ ಕಮಲಕ್ಕ ಏನೇನೋ ಬಕಾವು ಬಕಾವು ಅಂತಿದ್ದ, ಏನಾದ್ರು ಉಳಿಸಿ ಏನಾದ್ರು ತಿಂಡಿ ಗಿಂಡಿ ಮಾಡಿದ್ಯಾ ಹೆಂಗೆ? ಅದೇ ಕಣ ಬಕಾವು, ಅದೇ ಬಕಾವು. ಅದಕ್ ಮುಂಚೆ ಏನ್ ಬಿಸ್ಲಲ್ವಾ ಪಾನ್ಕ ತತ್ತೀನಿ ಕುಡಿವಂತೆ, ಆಮೇಲಿಂದ ಬಕಾವು. ಪಾನ್ಕ ಮಾಡಿದ್ಯಾ ವೈ ತಕ ನೀ ಮೊದ್ಲೇ ಹೇಳಿದ್ರೆ ಕರ್ಬೂಜನ ತತ್ತಿದ್ನಲ್ಲ. ಈಗೇನ್ ಕಾಲ ಏನ್ ಮೀರಿಲ್ಲ ಬತ್ತಲ್ಲ ಮುಂದಿನ ವಾರ ಕರ್ಬೂಜದ. ಈಗ ಬೆಲ್ಲ ಕರ್ಗಿಸ್ತಾ ಇರ್ತಾಳೆ, ಅದೇ ಹೆಚ್ಕೊಂಬ ಅದು ಒಳ್ಳೇದೆ, ಹೋಗೋಣ. ಅದೇ ಈಗನೇ ತಂದು ಇಲ್ಲಿ ಇಲ್ಲಿ ಸಿಕ್ಕಿಲಕವ ಪಟ್ಟಣಕ್ಕೆ ಹೋಯ್ತೀನಲ್ಲ ಅವಾಗ ಒಳ್ಳೆ ತಗೋಬತ್ತೀನಿ ಅಣ್ಣ. ಇದು ಆಡೋ ಮಾತ, ಹಳ್ಳಿಲಿ ಸಿಗದೆ ಇರೋದು ಪಟ್ಟಣದಲ್ಲಿ ಸಿಗ್ತದ ಅಲ್ಲಕವ? ಈಗ ತಕ್ಷಣಕ್ಕೆ ಎಲ್ಲವ ಬಗ್ಗೆ ಕೇಳಲಿ ನಾನು, ಅದೆಲ್ಲ ಸಿಗ್ತೈತೆ ಅಂತಲ್ಲ ಅಣ್ಣ. ಈಗ ಸರಿ ನಾ ತಂದ್ಕೊಟ್ಟನ್ ಬಿಡು, ಅದು ಯಾಕೆ ಯೋಚನೆ ಮಾಡಿ? ಈಗ ಬೆಲ್ಲದ ಮುಂದಿನ ವಾರ ನೀ ಕೈಲಿ ಕರ್ಬೂಜ ಕಲಂಗಡಿ ಹಿಡ್ಕೊಂಡ್ ಬಂದ್ರೆ ಎರಡು ಎರಡು ಎರಡನ್ನು ಹಿಡ್ಕೊ ಬರ್ನ ರಾಜಣ. ವಿಚಾರ ಮರ್ತ್ಬಿಟ್ಟಿಲ್ಲಪ್ಪ. ಯಾವ್ದಪ್ಪ ಇವ್ನ್ ಯಾರೋ ಒಬ್ರು ಮೊನ್ನೆ ಹುಡ್ಕೊಂಡ್ ಬಂದಿದ್ರಲ್ಲ, ಯಾರಪ್ಪ? ಯಾವ್ದೋ ಒಂದ್ ತೋಟದಾಗ ಶೂಟಿಂಗ್ ಐತೆ ಅಂತ. ಎಲ್ಲಪ್ಪ ಇಲ್ಲಿಗೆ ಬಂದ್ಬಿಟ್ಟಿದಾರ ಸುಮ್ಕ? ಹೋಗೋದೇನ ಕರ್ಬೂಜ ದಣ್ಣಿ ಎತ್ಕೊಂಬ ಹೋಗಿ ಸುಬಣ್ಣಿ ಹೇಳ್ತಾನೆ ಅಂತ ನೀನ್ ಮಾಡ ಅಂದ್ರೆ ಅಷ್ಟೊಂದು ಫೇಮಸ್ ಅಂತ. ಅಲ್ಲ ಅಲ್ಲ ಅಲ್ಲ ಅಲ್ಲಕವ್ವ, ಈ ಪಿಕ್ಚರ್ ಗಳಲ್ಲಿ ನೋಡಕ್ಕಿಲ್ವ ಜಮೀನು ತೆಗಿತಾರಲ್ಲ, ಹಂಗೇನಾರು ನಮ್ಮೂರ್ಗ್ ಬಂದ್ಬಿಟ್ಟಿದಾರ ಅಂತ ನಾನು ಹೇಳ್ ನಿಜ ಹೇಳು ರಾಜಣ. ಈಗ ಕಮಲಕ್ಕನ್ ಪಾನ್ಕನ್ ಬಿಟ್ಬಿಟ್ಟು ಓಡ್ಬಿಡ್ತೀಯ ಅಂಗಾರೆ ಹೇಳ್ಬಿಟ್ರೆ ನಿಜ ನಿಜ ಅದಂತ ಬಂದಿದಾರಪ್ಪ ಇಲ್ಲ ಕಣ್ ಸುಮ್ನೆ ತಮಾಷೆ ಮಾಡ್ತಾರೆ ನೋಡವ ಅಂತ. ಆಯ್ತು ಈಗ ಕರ್ಬೂಜ ತರ್ರಮ್ಮ, ಈಗ್ಲೇ ತಂದಿಯಾ? ತರ್ಬೇಕು ಅಂದ್ರೆ ತತ್ತೀನಿ, ನೀನ್ ಮಾಡೋದು? ಆಯ್ತು ಕವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ 4 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಹಾಗೂ ತರಕಾರಿ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ದೊಡ್ಡ ಕೆಂಪೇಗೌಡನ ಕೊಪ್ಪಲಿನ ಕೆಸಿ ಅನಂತಕುಮಾರ್. 2 ಎಕರೆ ಜಮೀನಲ್ಲಿ 1 ಇಂಚ್ ನೀರಲ್ಲಿ ಹನಿ ನೀರಾವರಿ ಮಾಡಿಕೊಂಡು ಎಲ್ಲಾನು ಮಾಡ್ತಾ ಇದ್ದೀವಿ. ತರಕಾರಿ ಮಾಡ್ತಾ ಇದ್ದೀವಿ, ರೇಷ್ಮೆ ಮಾಡ್ತಾ ಇದ್ದೀವಿ. ಹಿಪ್ಪನೇರಳೆ ಯಾವುದು ತಳಿ ಇದು? ಅವಿವ್ ಅಂತೇಳಿ ಸರ್. ಏನಾದ್ರು ತರಬೇತಿ ಇತ್ತಾ ಅಥವಾ ವಂಶ ಪಾರಂಪರ್ಯವಾಗಿ ರೇಷ್ಮೆ ಮಾಡ್ಕೊಂಡು ಬಂದಿದ್ದು? ಸರ್ ಇಲ್ಲ, ಹಿಂದೆ ನಮ್ಮ ತಾತ ಅವ್ರ ಕಾಲದಿಂದನೂ ಮಾಡ್ತಾ ಇದ್ರು, ಮತ್ತೆ ತರಬೇತಿನೂ ಇತ್ತು ಇಲಾಖೆಯಿಂದ. ನೀವು ತರಬೇತಿ ಪಡ್ಕೊಂಡ್ರಿ? ಪಡ್ಕೊಂಡಿದ್ದೀವಿ. ತಂದೆಯವರು ರೇಷ್ಮೆ ಮಾಡ್ತಾ ಇದ್ರು? ಮಾಡ್ತಿದ್ರು ಸರ್. ಹಾಗೂ ಈಗ ಇಳುವರಿನಲ್ಲಿ ಏನು ವ್ಯತ್ಯಾಸ ಆಗಿದೆ ಸರ್? ಹಿಂದೆ 100 ಮರಿಗೆ 40-60 ಕೆಜಿ ಇಳುವರಿ ಬರ್ತಿತ್ತು, ಇವಾಗ 100 ಮರಿಗೆ 100 ಕೆಜಿ ಇಳುವರಿ ಬರುತ್ತೆ. ಮತ್ತೆ ಅವಾಗೆಲ್ಲ ಸ್ವಲ್ಪ ಬುಡಿಸಿ ಕತ್ತರಿಸಿ ಆಗ್ತಾ ಇದ್ದೋ, ಇವಾಗೆಲ್ಲ ರಂಬೆ ಪದ್ಧತಿ ಸ್ಟ್ಯಾಂಡ್ ಸಿಸ್ಟಮ್ ಎಲ್ಲ ಇರುತ್ತೆ. ಈಗ ಅನುಕೂಲ ಆಯ್ತು ನಿಮಗೆ? ಅನುಕೂಲ ಆಗುತ್ತೆ ಸರ್. ಜುಲೈ 5 ಮಂಗಳವಾರ ಜಾನುವಾರು ವಿಮಾ ಯೋಜನೆಯ ಸೌಲಭ್ಯಗಳನ್ನು ಕುರಿತು ಮೈಸೂರು ವಿಭಾಗದ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಸೇವೆಗಳ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನ. ಸರ್, ಈಗ ವಿಮೆ ಮಾಡಿಸ್ಲಿಕ್ಕೆ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ ಅಂದರೆ ಯಾವ ರೀತಿ ಈ ವಿಮಾ ಕ್ರಮವನ್ನು ಮಾಡಬೇಕು ಅನ್ನೋದು ಕೂಡ ಸರ್ಕಾರ ನಿಗದಿ ಮಾಡಿಕೊಟ್ಟಿದೆ. ಆ ಪ್ರಕಾರದಲ್ಲಿ 1 ವರ್ಷ ದಾಟಿರೋ ಅಂಥ ಹೀಫರ್ಸ್ ಮಣಕಗಳು, ಅಲ್ಲಿಂದ 8 ವರ್ಷದ ಇರುವಂಥ ಹಸುಗಳಿಗೆ ಇದನ್ನು ನಾವು ವಿಮೆಗೆ ಒಳಪಡಿಸಬಹುದು. ಮೊದಲನೇದಾಗಿ ರೈತ ಯಾರು ವಿಮೆ ಮಾಡಿಸ್ಲಿಕ್ಕೆ ಇಚ್ಛೆ ಪಡ್ತಾನೆ ಆತ ಹತ್ತಿರದಲ್ಲಿರುವಂಥ ಒಂದು ಪಶು ಆಸ್ಪತ್ರೆಗೆ ಹೋದರೆ ಅವನು ಆ ಜಾನುವಾರನ್ನು ತೆಗೆದುಕೊಂಡು ಹೋಗಬೇಕು, ಅಥವಾ ಕೋರ್ಕೊಂಡ್ರೆ ಜಾನುವಾರನ ನೋಡಲಿಕ್ಕೆ ಮನೆಗೆ ಇವರು ಡಾಕ್ಟ್ರು ಬರ್ತಾರೆ. ಬಂದಾಗ ಏನು ಮಾಡ್ತೀವಿ ನಾವು, ಮೊದಲು ಅದರ ಆರೋಗ್ಯ ಮತ್ತು ಅದರ ಅಂದಾಜು ವಯಸ್ಸು ಮತ್ತು ಅದು ಅದರ ಒಂದು ಆ ವಸ್ತುಸ್ಥಿತಿ ಅಂದರೆ ಹಾಲು ಕೊಡ್ತಾ ಇದೆ